ನೀವು ಕ್ವಶನ್ ಭಾರಿ ಚೆನ್ನಾಗಿದೆ. ಈಗ ಮೊದಲೆಲ್ಲ ನಾವೇನು ಮಾಡ್ತಿದ್ವಿ ಅಂದರೆ ದೊಡ್ಡ ದೊಡ್ಡ ಜಾನುವಾರುಗಳಿಗೆ ಮಾತ್ರ ನಾವು ಏನು ಮಾಡ್ತಿದ್ವಿ, ಲಸಿಕೆ ಹಾಕ್ಲಿಕ್ಕೆ ಆಯ್ಕೆ ಮಾಡ್ಕೊಳ್ತಿದ್ವಿ. ಇತ್ತಿತ್ತಲಾಗಿ ನಿಮ್ಮ ಮನೆಗೆ ಬಂದಾಗ ನೀವು ನೋಡಿರ್ಬೋದು, ಹುಟ್ಟಿದ ಕರು 3 ತಿಂಗಳು 4 ತಿಂಗಳು ಆದ ತಕ್ಷಣ ಅದಕ್ಕೆ ಕಿವಿ ಓಲೆ ಹಾಕ್ತಾರೆ. ಕಿವಿ ಓಲೆ ಹಾಕಿ ಅದು ನಂಬರ್ ಕೊಡ್ತಾರೆ. ನಂಬರ್ ಕೊಟ್ಟ ತಕ್ಷಣ ಫಸ್ಟ್ ಅದಕ್ಕೆ ಲಸಿಕೆ ನಾವು ಕಾಲು ಬಾಯಿ ಜ್ವರದ ಲಸಿಕೆ ಹಾಕ್ತಾರೆ. ಅದು ಹಾಕಿದ ನಂತರ ಮತ್ತೆ 1 ತಿಂಗಳು ಬಿಟ್ಟ ನಂತರ ಮತ್ತೆ ಬೂಸ್ಟರ್ ಡೋಸ್ ಅಂತ ಬಂದು ಕೊಟ್ಟು ಹೋಗ್ತಾರೆ. ಅದ್ರ ಜೊತೆಗೆ ಹೆಣ್ಣು ಕರು ಆಗಿದ್ರೆ 4 ರಿಂದ 8 ತಿಂಗಳು ಇತ್ತಂದ್ರೆ ಆ ಹೆಣ್ಣು ಕರುಗೆ ನಾವೇನ್ ಮಾಡ್ತಾ ಇದ್ದೇವೆ ಅಂದ್ರೆ ಬ್ರಿಸೆಲ್ಲಾ ವ್ಯಾಕ್ಸಿನ್ ಅಂತ ಕೊಡ್ತಾ ಇದ್ದೀವಿ. ಅದು ಅದು ರೆಗ್ಯುಲರ್ ಆಗಿ ಅದು ಎಲ್ಲ ಶೆಡ್ಯೂಲ್ ಮಾಡಿಬಿಟ್ಟಿರ್ತಾರೆ. ನಿಮ್ಮದು ಒಂದು ಹೆಣ್ಣು ಕರ ಹುಟ್ಟಿದೆ, ಗಂಡು ಕರ ಹುಟ್ಟಿದೆ, ಪಶುಸಖ್ಯರು ಎಲ್ಲರೂ ಬಂದು ನೋಟ್ ಮಾಡ್ಕೊಳ್ತಾರೆ, ಪಶುವೈದ್ಯಕೀಯ ಪಶು ಚಿಕಿತ್ಸಾಲಯಕ್ಕೆ ತಿಳಿಸ್ತಾರೆ. ಅವ್ರು ಬಂದು ಏನು ಮಾಡ್ತಾರೆ ಅಂದರೆ FNM ನಡೀತಾ ಇರ್ತಾರಲ್ಲಿ ಮತ್ತೊಂದು ನಡೀತಾ ಇರಲಿ, ಫಸ್ಟ್ ಏನು ಮಾಡ್ತಾರೆ ಅಂದರೆ 4 ತಿಂಗಳಾದ ತಕ್ಷಣ ಕಾಲು ಬಾಯಿ ಜ್ವರ ಲಸಿಕೆ ಹಾಕ್ತಾರೆ. ಅದಾದ ನಂತರ ಚರ್ಮಗಂಟು ರೋಗದ ಲಸಿಕೆ ಹಾಕ್ತಾರೆ. ಆ ಹೆಣ್ಣು ಕರ ಇದ್ದರೆ ಬ್ರಿಸೆಲ್ಲ ಹಾಕ್ತಾರೆ. ಈ ರೀತಿಯಾಗಿ 3 ಲಸಿಕೆಗಳನ್ನು ನಾವು ಕಡ್ಡಾಯವಾಗಿ ಹಾಕಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಆಮೇಲೆ ನಿಮ್ಮದೇ ಕರುಗಳದೇ ಒಂದು ಸಪ್ರೇಟ್ ಲಿಸ್ಟ್ ಇಟ್ಕೊಂಡಿರ್ತೇವೆ ನಾವು ಪಶು ಚಿಕಿತ್ಸಾಲಯಗಳ, ನೀವು ಹೋಗಿ ನೋಡ್ಬೋದು. ನೀವು ನಾವೇನು ಮಾಡಿದ್ದೇವೆ ಅಂದರೆ ಈಗ ಮೊದಲೇನಿದ್ದಿದ್ದಿಲ್ಲ, ಏನೇನೇ ಇದ್ದಿದ್ದಿಲ್ಲ, ದೊಡ್ಡ ಹಸುಗಳಿಗೆ ಮಾತ್ರ ಹಾಕ್ತಿದ್ವಿ. ಈಗ ನಾವು ಕರುಗಳಿಗೆ ಆರೋಗ್ಯ ಬಗ್ಗೆ ಜಾಸ್ತಿ ಗಮನ ಕೊಡ್ತಾ ಇದ್ದೀವಿ. ಯಾಕಂದರೆ ಕರುಗಳು ಏನಾಗ್ತಾ ಇದೆ ಅಂದರೆ ನಾವು ದೊಡ್ಡದಕ್ಕೆ ಮಾತ್ರ ಲಸಿಕೆ ಹಾಕ್ಕೊಂತ ಹೋದ್ವಿ ಅಂದರೆ ಕರುಗಳಲ್ಲಿ ಇರ್ತಕ್ಕಂಥ ರೋಗ ನಿರ್ಮೂಲನೆ ಮಾಡೋಕ್ಕಾಗೋದಿಲ್ಲ. ಅವೇನಾಗುತ್ತೆ, ಸೋರ್ಸ್ ಆಫ್ ಇನ್ಫೆಕ್ಷನ್ ಆಗಿಬಿಡ್ತಾವೆ. ನೆಕ್ಸ್ಟು ಅದನ್ನು ಕಂಟ್ರೋಲ್ ಮಾಡೋ ಸಲುವಾಗಿ ಏನು ಮಾಡ್ತಾ ಇದ್ದೇವೆ ಅಂದರೆ ನಾವು ಈಗ ಕರುಗಳಿಗೆ ಹುಡುಕಿ ಹಾಕ್ತಾ ಇದ್ದೇವೆ. ಈಗ ಅವರೆಲ್ಲ ನಿಮ್ಮ ಮನೆಗೆ ಬರ್ತಾರೆ. ಈಗ ಅವ್ರು ಆದರೂ ಕೂಡ ನಿಮ್ಮದು ಒಂದು ಪಾತ್ರ ಇರುತ್ತೆ. ರೈತರಾದರೂ ನಾವೇನು ಮಾಡ್ಬೇಕಂದ್ರೆ ನೀವು ಹೆಂಗೆ ನಿಮ್ಮ ಮಕ್ಕಳನ್ನ ತಿಂಗಳ ತಿಂಗಳ ಕರ್ಕೊಂಡೋಗಿ ಪಶು ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರಿಸಿ ಲಸಿಕೆ ಹಾಕ್ತೀರ, ನಿಮ್ಮನೇಲೆ ಕರು ಹುಡ್ತು, ಅದು ಕುರಿಮರಿ ಇರ್ಬೋದು ಅಥವಾ ಪಶು ಇರ್ಬೋದು ಯಾವುದೇ ಇರ್ಬೋದು, ಅದನ್ನು ನೀವು ಪಶು ಚಿಕಿತ್ಸಾಲಯ ಹೋಗಿ ಹೇಳಬೇಕು, ನಮಗೂ ಕರುಗಳಿಗೆ ಬಂದು ಲಸಿಕೆ ಹಾಕ್ರಿ. ಈ ಕರು ಹಾಕೋ ಲಸಿಕೆ ಹಾಕೋ ಕಾರ್ಯಕ್ರಮ 4 ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ. ಅದು ಹುಟ್ಟಿದ 4 ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ. ಅದರಿಂದ ನೀವು ಅದಕ್ಕೆ ಗಮನ ಕೊಡಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಅವರೇ ಎಲ್ಲ ನೆನ್ಪು ಮಾಡ್ಕೊಂಡು ಬಂದು ಹೇಳೋದು ಕಷ್ಟ ಆಗುತ್ತೆ. ಬಟ್ ಅವರೆಲ್ಲ ಬರ್ತಿರ್ತಾರೆ. ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ, ಜಾನುವಾರುಗಳ ಲಸಿಕಾ ಕಾರ್ಯಕ್ರಮ ಇದು ನಮ್ಮ ವಿಷಯ. ಸರ್, ಶ್ರೀನರಸೀಪುರ ತಾಲೂಕು 100 ಕೇಳಿ ಸರ್. ಮಲನಾ ಅನ್ಬಿಟ್ಟು ಮೊದಲು ಗುರುವಾರ ಇದಕ್ಕೆ ಬರ್ತೀರಲ್ಲ ಸರ್, ಹೇಳಿ. ಡಾಕ್ಟರ್ ಬರ್ತಿದ್ರು, ಈಗ ಬರ್ತಾ ಇಲ್ವಲ್ಲ. ಹಾ, ಗುರುವಾರ ಅಂದ್ರೆ ನಿಮ್ಮ ಜೀಪ್ ಅಲ್ಲಿ ಬರ್ತಾ ಇದ್ರಲ್ವಾ, ಸಂಚಾರಿ ಪಶು ಚಿಕಿತ್ಸಾಲಯ ಅಂತ ಹೇಳಿ. ಸಂಚಾರಿ ಚಿಕಿತ್ಸಾಲಯ ಹೌದಲ್ವಾ ಹೇಳುದು. ಈಗ ಏನಾಗಿದೆ ಅಂದರೆ, ಈಗ ಅದು ವೆಹಿಕಲ್ಲು ಕೆಲವು ಕಡೆ ಎಲ್ಲ ಅದ್ರದ್ದು ಹೊಸ ವೆಹಿಕಲ್ ಖರೀದಿ ಮಾಡಬೇಕಾಗಿದೆ, ಅದೊಂದು ಆಗ್ತಾ ಇದೆ. ಇನ್ನು ಎರಡನೇದು ಏನಾಗಿದೆ ಅಂದರೆ, ಗುರುವಾರ ಬರೋದು ನಾವು ಕಡಿಮೆ ಮಾಡ್ತಾ ಇದ್ದೇವೆ. ನಿಮಗೆ 1 1962 ಅಂದರೆ 1962 ಎನಿ ಎಮರ್ಜೆನ್ಸಿ ಇದ್ದರೂ ಕೂಡ ನೀವು ಅದಕ್ಕೆ ಕಾಲ್ ಮಾಡಿದರೆ ಅವ್ರು ಬಂದು ನಿಮಗೆ ಚಿಕಿತ್ಸೆ ಕೊಟ್ಟು ಹೋಗ್ತಾ ಇದ್ದಾರೆ. ಆ ಕೆಲಸ ಈಗ ನೋಡಿ 775 ಅಂಥ ವಾಹನಗಳದವು, 775 ಡಾಕ್ಟರ್ಸ್ ಇದ್ದಾರೆ, ರಾಜ್ಯಾದ್ಯಂತ ಇದ್ದಾರೆ, ಪ್ರತಿ ತಾಲೂಕಲ್ಲಿ ಅವ್ರು ಕುಳಿತಿರ್ತಾರೆ. ನಿಮ್ಗೆ ಏನಾದ್ರು ಎಮರ್ಜೆನ್ಸಿ ಇತ್ತಂದ್ರೆ ನೀವು ಅವ್ರಿಗೆ ಫೋನ್ ಮಾಡ್ಬೋದು. ಅದು ಬೆಳಗ್ಗೆ 9 ರಿಂದ 5 ಗಂಟೆ ತನಕ ಬಂದು ಅವ್ರು ಚಿಕಿತ್ಸೆ ಕೊಡ್ತಾರೆ. 5 ಗಂಟೆ ಮೇಲೆ ಆಯ್ತಂದ್ರೆ ಏನು ಮಾಡ್ತಾರೆ, ನಿಮ್ಮ ಸಮೀಪದ ಪಶು ಚಿಕಿತ್ಸಾಲಯಕ್ಕೆ ಅಥವಾ ಪಶು ಆಸ್ಪತ್ರೆಗೆ ಆ ನಂಬರ್ ಕೊಟ್ಟು ನಿಮ್ಗೆ ಕಾಲ್ ಮಾಡಿ ನಿಂತವ್ರಿಗೆ ತೊಂದರೆ ಇದೆ ಹೋಗಿ ಬನ್ನಿ ಅಂತ ಹೇಳ್ತಾರೆ. ಸರ್, ಇನ್ನೊಂದು ಪ್ರಶ್ನೆ ಹೇಳಿ. ಈ ವಾಟಾಳ ಪಕ್ಕ ವಾಟಾಳ ಗ್ರಾಮ ಪಂಚಾಯತ್ ಸೇರಿದ್ದು ನಮ್ದು, ಅಲ್ಲಿ ಡಾಕ್ಟರ್ ಒಬ್ಬರೇ ಇದ್ದಾರೆ ಸರ್, ಬೇರೆ ಯಾರು ಇಲ್ಲ, ಸಹಾಯಕರು ಇಲ್ಲ. ಈಗೇನಾಗಿದೆ ಅಂದರೆ, ಎಲ್ಲ ಕಡೆಯೂ ಈಗ ನಾವು ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾ ಇದ್ದೀವಿ. ಈಗ ಇನ್ನೇನು ಶಾರ್ಟ್ಲಿ ನಾವು ನಿಮ್ಮಲ್ಲಿ ಡಿ ದರ್ಜೆ ನೌಕರನ್ನು ಕೊಡ್ಬೋದು. ನಾವು ನಿಮ್ಮಲ್ಲಿ ಅವ್ರು ಯಾರು ಇಲ್ಲ ಅಂದರೆ ಒಬ್ಬರು ಡಿ ದರ್ಜೆ ನೌಕರು ಕೊಡೋಕ್ಕೆ 700 ನಾವು ಆದೇಶ ಕೊಡ್ತಾ ಇದ್ದೀವಿ. ಮತ್ತು ಹೊಸ ದವಾಖಾನೆ ಆಗಿದ್ದರೆ ಒಂದು ಪಶು ಚಿಕಿತ್ಸಾಲಯ ಸಹಾಯಕನು ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಓಕೆ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ಲಸಿಕಾ ಕಾರ್ಯಕ್ರಮದ ವಿಷಯ ಇರುತ್ತೆ. ನಮಸ್ಕಾರ ಸರ್. ನಮಸ್ತೆ, ಕೇಳಿ ಪುಟ್ಟರಂಗ ಶೆಟ್ಟಿ ಅವರು. ತಾಲೂಕು ಸೋಸೆ ಬಾದಶೆಟ್ಟಿ ಮಾಡುವ ನಮಸ್ಕಾರಗಳು. ಕೇಳಿ, ಪ್ರಶ್ನೆ ಕೇಳಿ. ಇದು ಕಾಲ್ಬಾಯಿ ಜ್ವರಗಳ ವರ್ಷಕ್ಕೆ ಎಷ್ಟು ಹಾಕ್ತೀರಿ ಅಂತ ಒಂದು ಪ್ರಶ್ನೆ. ಹೇಳಿದ್ರು, ಈಗಾಗಲೇ ಹೇಳಿದ್ದಾರೆ 2 ಬಾರಿ ಹಾಕ್ತಾರಂತ ಸರ್. ಈಗ ಅಲ್ಲೇ ನಾನು ಬೇರೆ ಇದ್ದೀನಿ ಸರ್, ನಾನು ಆಕಾಶವಾಣಿ ಕ್ಷೇತ್ರದಿಂದ ಕೈವಾರದಲ್ಲಿ ಇದ್ದೀನಿ ಸರ್, ಅಲ್ಲಿನ ಮಾತಾಡ್ತಾ ಇದ್ದೀನಿ. ಕೇಳಿ ಕೇಳಿ. ಆಮೇಲೆ ಸರ್, ನಮ್ಮಲ್ಲಿ ಪಶು ಇದು ಆಸ್ಪತ್ರೆ ಇಲ್ಲ, ನಮ್ಮಲ್ಲಿ ಎಷ್ಟಿದ್ರೆ ಸರ್ ಪಶುಗಳ ಸಂಖ್ಯೆ ಎಷ್ಟಿದ್ರೆ ನಮ್ಗೆ ಆಸ್ಪತ್ರೆ ಕೊಡ್ತಾರೆ? ಹಲೋ, ಹೇಳಿ ಸರ್. ಹಾ, ಈಗ ಏನಾದ್ರು ನೀವು FNM ಲಸಿಕೆ ಹಾಕುವ ಬಗ್ಗೆ ಕೇಳಿದ್ರಿ. ಈಗ ವರ್ಷದಲ್ಲಿ 2 ಸಲ ಲಸಿಕೆ ಹಾಕ್ಲಿಕ್ಕೆ ನಾವು ಕಾರ್ಯಕ್ರಮ ಹಾಕೊಂಡಿದ್ದೀವಿ. ವರ್ಷದಲ್ಲಿ 2 ಸಲ ಕಡ್ಡಾಯವಾಗಿ ಹಾಕ್ತಾ ಇದ್ದೇವೆ, ಕಂಟಿನ್ಯೂಸ್ ಆಗಿ ಇದು 7ನೇ ರೌಂಡ್ ನಡೀತಾ ಇದೆ. 1 ವರ್ಷದಲ್ಲಿ 2 ಸಲ ಹಾಕೋದು ಅಂದರೆ 3 ವರ್ಷದಿಂದ ಕಂಟಿನ್ಯೂಸ್ ಆಗಿ ಹಾಕ್ತಾ ಇದ್ದೀವಿ. ಇನ್ನು ಮುಂದೂ ವರ್ಷದಲ್ಲಿ 2 ಸಲ ಹಾಕ್ತೇವೆ, ಇನ್ನೊಂದು 3 ವರ್ಷ. ಯಾವಾಗ ಈ ರೋಗ ಸಂಪೂರ್ಣ, ಈಗ ಆಲ್ಮೋಸ್ಟ್ ಎಲ್ಲ ಕಡೆಯೂ ರೋಗ ಬರ್ತಾ ಇಲ್ಲ, ಎಲ್ಲೂ ಕಾಣಲಿಲ್ಲ, ಆಮೇಲೆ ಕಾಣಲಿಕ್ಕೆ ನಮಗೆ ರಿಪೋರ್ಟು ಆಗಿಲ್ಲ. ಹಾಗಾಗಿ ಇನ್ನೊಂದು 3 ವರ್ಷ ನಾವು ವರ್ಷಕ್ಕೆ 2 ಸಲ ಹಾಕಿ ಆಮೇಲೆ ಬಂದ ಟೇಪರಿಂಗ್ ಅಂದ್ರೆ ಕರುಗಳಿಗೆ ಮಾತ್ರ ಹಾಕುವುದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ನಮ್ಮೂರ್ಲೆ ಪಶು ಆಸ್ಪತ್ರೆ ಇಲ್ಲ ಸರ್, ಅದಕ್ಕೋಸ್ಕರ ಆಸ್ಪತ್ರೆ ತಗೋಬೇಕಾದ್ರೆ ಎಷ್ಟು ಜನ ಅದು ಪಶುಗಳ ಸಂಖ್ಯೆ ಇರಬೇಕು ಅಂತ ನಾ ಕೇಳ್ತಾ ಇದ್ದೀನಿ ಗುರುಗ. ಹಾ, ಅದು ಏನಂದ್ರೆ ಯಾವುದೇ ಒಂದು ಗ್ರಾಮದಲ್ಲಿ ನಾವು ಪಶು ಆಸ್ಪತ್ರೆ ಪ್ರಾರಂಭಿಸಬೇಕಾದ್ರೆ ಅದಕ್ಕೆ ನಾವು ಮ್ಯಾಕ್ಸಿಮಮ್ 5,000 ಜಾನುವಾರು ಸಂಖ್ಯೆ ಇರಬೇಕು, ಕನಿಷ್ಠ 3,000 ಇರಬೇಕು. 3,000 ನಿಮ್ಮ ಊರಲ್ಲಿ ಜಾನುವಾರುಗಳ ಸಂಖ್ಯೆ ಇತ್ತಂದ್ರೆ ಅವಾಗ ನಾವು ಪಶು ಆಸ್ಪತ್ರೆ ಪ್ರಾರಂಭ ಮಾಡಲಿಕ್ಕೆ ಪ್ರಸ್ತಾವನೆ ಬರುತ್ತೆ. 3,000 ಕಡಿಮೆ ಇತ್ತು, 1,500 ಇತ್ತಂದ್ರೆ ನಾವು ಯಾವುದೇ ಪಶು ಚಿಕಿತ್ಸೆ ಮಾಡ್ತಾ ಇಲ್ಲ. ಕನಿಷ್ಠ ಒಂದು 5,000 ಬರಬೇಕು. ಅದೂ ಇಲ್ಲ ಅಂತಂದ್ರೆ ಕೆಲವೊಂದು ಕಡೆ ನಾವು 3,000 ಇದ್ರೂ ಕೂಡ ಅದ್ರ ಅವಶ್ಯಕತೆ ಅನುಗೊಂಡು ಇದು ನೋಡಿ ನಾವು 3,000 ಕೊಟ್ಟಿದ್ದೀವಿ. ಹೌದ್ರಿ, ನೀವು ಹೋಬಳಿ ಆದ್ರೆ ಜನಸಂಖ್ಯೆ ಜಾಸ್ತಿ ಇತ್ತಂದ್ರೆ ಈಗ ಬೆಂಗಳೂರು ಪಟ್ನಾ ಇದೆ, ಕೋಟಿಗಟ್ಟಲೆ ಜನಸಂಖ್ಯೆ ಇದೆ, ಅಲ್ಲಿ ನಾವು ಚಿಕಿತ್ಸಾಲಯ ಕೊಡಕ್ಕಾಗಲ್ಲ, ದನಗಳು ಇಲ್ಲ ಇಲ್ಲ. ಹಂಗೆ ದನಗಳು ಇರಬೇಕು, ಜನಸಂಖ್ಯೆ ಅಲ್ಲ ನಮಗೆ, ನಿಮ್ಮ ದನಗಳ ಸಂಖ್ಯೆ ಇಂಪಾರ್ಟೆಂಟ್. ಸರಿ ಗುರುಗಳೇ. ಹಾ ಆಯ್ತಾಯ್ತು, ಓಕೆ. ಮುಂದಿನ ಕರೆಯನ್ನು ನೋಡೋಣ. ಹಲೋ, ಹಾ ಹೆಸರು ಹೇಳಿ ಸರ್. ಅಲ್ಲಿಂದ ಸರ್, ನಾವು ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ. ಹಾ ಕೇಳಿ. ಇಲ್ಲಿ ವೆಟರ್ನರಿ ಹಾಸ್ಪಿಟಲ್ ಇದೆ ಸರ್, ಈಗ 8 ದಿನದಲ್ಲಿ ಹೋಗಿರೋ ಡಾಕ್ಟ್ರು ಇವತ್ತಿನವರೆಗೂ ಒಬ್ರು ಬಂದಿಲ್ಲ ಸರ್. ಕಡೂರು ತಾಲೂಕು. ಕಡೂರಲ್ಲಿ ಯಾರು? ಕಡೂರಲ್ಲಿ ಡಾಕ್ಟರ್ ಉಮೇಶ್ ಅಂತಿದಾರಲ್ಲ, ಸಹಾಯಕ ನಿರ್ದೇಶಕರು ಇದಾರೆ ಅದರಲ್ಲಿ? ಇಲ್ಲ ಸರ್, ಈಗ ಟ್ರಾನ್ಸ್ಫರ್ ಆಗಿ ಹೋಗಿದೆ ಸರ್. ಇಲ್ಲ, ಉಮೇಶ್ ಟ್ರಾನ್ಸ್ಫರ್ ಆಗಿಲ್ಲ, ಅರುಣ್ ಅವರು ಟ್ರಾನ್ಸ್ಫರ್ ಆಗಿದ್ದಾರೆ, ಅವ್ರ ಬದಲು ಬೇರೆದವ್ರು ಬಂದಿದ್ದಾರೆ. ನೀವು ಅವ್ರು ಬಂದು ಬರ್ತಾರೆ ಅಂದ್ರೆ 10 ದಿನ ಗ್ಯಾಪ್ ಇರುತ್ತೆ ಅವ್ರಿಗೆ. ಒಂದ್ಸಲ ಟ್ರಾನ್ಸ್ಫರ್ ಆಗೋರ್ 10 ದಿನ ಗ್ಯಾಪ್ ಇರುತ್ತೆ, ಬರೋರ್ 10 ದಿನ, ಸುಮಾರು ಅದು 20 ದಿನ ಹಿಂಗೆ ಗ್ಯಾಪ್ ಅಲ್ಲಿ ಹೋಗುತ್ತೆ. ಸೇರ್ಕೊಳ್ಳಕ್ಕೆ ಒಂದು ಅವರಿಗೆ ಅವಧಿ ಕೊಟ್ಟಿರ್ತಾರೆ. ಅವಧಿ ಕೊಟ್ಟಿರ್ತಾರೆ, ಬರ್ತಾರೆ ಬರ್ತಾರೆ, ಕಾಯಿರಿ ಸ್ವಲ್ಪ. ಹ್ಮ್, ಬರ್ತಾರೆ ಬರ್ತಾರೆ. ಮತ್ತೇನು ಪ್ರಶ್ನೆ ಇದೆಯಾ? ಮುಂದಿನ ಕರೆ. ಹಲೋ. ಹಾ ಹಲೋ, ಹಲೋ ಕೃಷಿರಂಗ, ಆಕಾಶವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಹಾ ಕೇಳಿ. ಎರಡು ಪ್ರಶ್ನೆ ಕೇಳಿ. ಎರಡನ್ನು ಏನಪ್ಪಾ ಅಂದ್ರೆ, ದನಗಳಿಗೆ ಮೊದ್ಲು ಇಂಗ್ಲಿಷ್ ಆರ್ ಮಾಡ್ತಿರು ಗಂಟು ಬಂದ್ಬಿಡ್ತಿದ ಬುದ್ಧಿ. ಅದೊಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ ಬುದ್ಧಿ, ಯಾವ್ದೇ ಹಸುಗೆ ಇಂಗ್ಲಿಷ್ ಆರ್ ಮಾಡಿದ್ರೆ ಗಂಡು ಉಡಬಾರ್ದು, ಬರೀ ಎಣ್ಣೆ ಉಡ್ಬೇಕು ಬುದ್ಧಿ. ಯಾಕೆ ಅಂದ್ರೆ ಪಾಪ ಗಂಡು ಹುಟ್ಟಿದ ತಕ್ಷಣನೆ ಕುಯ್ಯಕ್ ಹೋಗ್ಬಿಡ್ತಾರೆ ಬುದ್ಧಿ. ಇದೊಂದು ಬಹಳ ಹಿಂಸೆ ಆಯ್ತು ಬುದ್ಧಿ, ಕೈ ಮುಗಿತೀನಿ. ಇದೊಂದು ಮಾತ್ರ ಹಿಂಸೆ ತಪ್ಪಿ. ನಿಮ್ಗೆ ಹೇಳ್ತಾರೆ ಉತ್ತರ, ಡಾಕ್ಟರ್ ಹೇಳ್ತಾರೆ. ಈಗ ಇವ್ರೆ ಇದೇನಾಗುತ್ತೆ ಅಂದ್ರೆ, ನೀವು ಒಂದೇ ಕ್ವಶನ್ಸ್ ಇಂಜೆಕ್ಷನ್ ಮಾಡಿದರೆ ಗಂಟು ಬಂದ್ಬಿಡ್ತಾವ ಅಂತೇಳಿ. ಆ್ಯಕ್ಚುಲಿ ಏನಾಗುತ್ತೆ ಅಂದರೆ, ಮೊದಲೆಲ್ಲ ಏನಾಗಿತ್ತು ಅಂದರೆ, ನಾವು ಒಂದು 4-5 ವರ್ಷದಿಂದ ಅಥವಾ ಒಂದು 10 ವರ್ಷದಿಂದ ಒಂದು ಸಿರಿಂಜು ಆಮೇಲೆ ಬೇರೆ ಬೇರೆ ಸೂಜಿಯಿಂದ ಇಂಜೆಕ್ಷನ್ ಮಾಡ್ತಾಯಿದ್ರು. ಈಗೇನು ಮಾಡ್ತಾಯಿದ್ರು ಅಂದರೆ, ಒಂದು ಸಿರಿಂಜೆ ಬೇರೆ ನೀಡಲೇ ಬೇರೆ ಪ್ರತಿಯೊಂದು ಜಾನುವಾರುಗಳಿಗೆ ಫುಲ್ ಏಸೆಪ್ಟಿಕ್ ಮೆಜರ್ಸ್ ಮೇಲೆ ಇಂಜೆಕ್ಷನ್ ಮಾಡ್ತಾರೆ. ಇದರಿಂದಾಗಿ ಗಂಟುಗಳು ಬರೋದು ಕಡಿಮೆ ಆಗಿದೆ. ಆದರೂ ಕೂಡ ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ, ಇಂಜೆಕ್ಷನ್ ಮಾಡೋ ಹೊತ್ತಿನಾಗ ದನ ಒದ್ದಾಡ್ಬಿಡುತ್ತೆ, ಅಂದ್ರೆ ಜೋರ ಕಿತ್ಕೊಂಡು ಹೋಗಕ್ ನೋಡ್ತೈತಿ. ಅವಾಗ ಏನಾಗುತ್ತೆ ಅಂದ್ರೆ ಗಾಯ ಅಲ್ಲಿ ಅಲ್ಲಿ ಚುಚ್ಚಿ ನೋವಾಗುತ್ತೆ, ಅಂದ್ರೆ ಒಳಗಡೆ ಚುಚ್ಚು ಬಿಡ್ತೈತಿ. ಚುಚ್ಚಿದಾಗ ಏನಾಗುತ್ತೆ, ಅದು ಗಂಟು ಬರೋ ಸಾಧ್ಯತೆ ಇರ್ತದೆ. ಆಮೇಲೆ ಗಂಟು ಬರೋದ್ರಿಂದ ಅದೇನು ದೊಡ್ಡ ಇದು ಆಗುದಿಲ್ಲ, ಒಂದೆರಡು ತಿಂಗಳಿಗೆ ಅದು ಮತ್ತೆ ಕಡಿಮೆ ಆಗುತ್ತೆ. ನೀವು ಅದಕ್ಕೊಂದು ಸ್ವಲ್ಪ ಬಿಸಿ ಮಾಡ್ಬೇಕಾಗತ್ತೆ, ಬಿಸಿ ಮಾಡಿದ್ರೆ ಬಿಸಿನೀರು ಶಾಖ ಕೊಡ್ಬೋದು, ಉಪ್ಪಿನ ಶಾಖ ಕೊಡ್ಬೋದು, ಯಾವ್ದಾರು ಒಂದ್ ಹಿಂಗ್ ಶಾಖ ಕೊಟ್ರೆ ಅದು ಕಡಿಮೆ ಆಗತ್ತೆ. ಅದೇನ್ ತಪ್ಪೇನಲ್ಲ, ಅದ್ ಬರೋದು ಒಳ್ಳೇದೆ, ಅದು ಅಂದ್ರೆ ರಿಯಾಕ್ಷನ್ ಆಗಿದೆ ಅಂತ ಗೊತ್ತಾಗತ್ತೆ. ಇನ್ನು ನೀವು 2ನೇದೇನು ಹೇಳಿದ್ರಿ, ಈಗ ನೀವು ಇಂಜೆಕ್ಷನ್ ಕೊಡೋದು ಅಂದರೆ ಇನ್ಸಮಿನೇಷನ್ ಮಾಡೋದು. ಇನ್ಸಮಿನೇಷನ್ ಮಾಡ್ಬೇಕಾದ್ರೆ ನಾವು ಸಾಮಾನ್ಯವಾಗಿ 50 ಗಂಡು 50 ಹೆಣ್ಣು ಹುಡ್ತಾವು, ಅದೇ ಥರದ ಸಮನ್ ಇದೆ. ಆದರೆ ಈಗ ಹೊಸ ಒಂದು ಬಂದಿದೆ, ಸೆಕ್ಸ್ಡ್ ಸಮನ್ ಅಂತ ಬಂದಿದೆ. ಅಂದರೆ ಬರೇ ಹೆಣ್ಣು ಹುಟ್ಟಲಿಕ್ಕೆ ನಾವು ಆಯ್ಕೆ ಮಾಡ್ಕೊಂಡಂಥ ಒಂದು ಸಮನ್ ಅದು. ಆ ಸಮನ್ ನಾವು ಕೊಟ್ಟರೆ ಬರೇ ಹೆಣ್ಣು ಹುಟ್ಟುತ್ತಾವು. ಅದು ನಾವೇಂದ್ರೆ ಎಲ್ಲ ಜಾನುವಾರುಗಳು ಕೊಡೋಕ್ಕಾಗಂಗಿಲ್ಲ. ಅದನ್ನೇನಂದರೆ 1ನೇ ಸೂಲ 2ನೇ ಸೂಲ ಮ್ಯಾಕ್ಸಿಮಮ್, ಅಂದರೆ 3ನೇ ಸೂಲ, 5, 6, 7ನೇ ಸೂಲಕ್ಕೆ ಅದನ್ನು ನಾವು ಇನ್ಸಮಿನೇಷನ್ ಮಾಡೋಕ್ಕೆ ಬರೋದಿಲ್ಲ. ಯಾಕಂದರೆ ಅದರಲ್ಲಿ ಕ್ವಾಂಟಿಟಿ ಅಂದರೆ ಸ್ಪರ್ಮಟೋಜೋವ ಅಂದರೆ ವೀರ್ಯಾಣುಗಳ ಸಂಖ್ಯೆ ಭಾಳ ಕಡಿಮೆ ಇರ್ತೈತಿ. 1-2 ಲಕ್ಷ ಹಿಂಗಿರುತ್ತೆ. ಇದರಲ್ಲಿ ನಾವು ನಾರ್ಮಲ್ ಸಮಯನಲ್ಲಿ ಹಾಕಿದ್ರೆ 10-20 ಲಕ್ಷ ಇರುತ್ತೆ, 20 ಮಿಲಿಯನ್ಸ್ ಅಂತ ಹೇಳ್ತೇವೆ ನಾವು. ಅದಕ್ಕಾಗಿ ಅದನ್ನು ನಾವು ಆ ಸಂಖ್ಯೆಗೆ ಅನುಗುಣವಾಗಿ ನಾವು ಕೊಡಬೇಕಾಗತ್ತೆ. ಎಲ್ಲ ಟೈಮ್ನಲ್ಲಿ ನಾವು ಅದನ್ನು ಸೆಕ್ಸ್ಡ್ ಸಮನ್ ಯೂಸ್ ಮಾಡಕ್ಕೆ ಬರೋದಿಲ್ಲ. ಆದಷ್ಟು ಒಂದು ಸ್ವಲ್ಪ ಕಡಿಮೆ ಮಾಡಿಬೋದೇ, ಕೈ ಮುಗಿತೀನಿ. ಹಾ, ಮಾಡಿಸ್ತೇವೆ. ಅಂದರೆ ಇನ್ನು ಮುಂದೆ ಬರೋ ದಿನಗಳಲ್ಲಿ ಅದಕ್ಕೆ ರಿಸರ್ಚ್ ನಡೆದಿದೆ. ಹೆಸರುಘಟ್ಟದಲ್ಲಿ ಹೊಸದೊಂದು ಸಂಶೋಧನೆ ಕಂಡುಹಿಡಿದಿದ್ದಾರೆ. ಆ ಕಂಡುಹಿಡಿದಾಗ ಏನಾಗಿದೆ ಅಂದರೆ, ಸಾಮಾನ್ಯ ವೀರ್ಯಕಡ್ಡಿ ಹಾಕಿದರೆ ನಮ್ಗೆ 20-25 ರೂಪಾಯಿ ಖರ್ಚು ಬೀಳ್ತೈತೆ. ನೀವು ಹೇಳುವಂಥ ವೀರ್ಯಕಡ್ಡಿ ಹಾಕಿದರೆ 1,000 ರೂಪಾಯಿವರೆಗೆ ಖರ್ಚು ಬೀಳ್ತೈತೆ. ಅದನ್ನು ಕಡಿಮೆ ಖರ್ಚು ಮಾಡಲಿಕ್ಕೆ ಸಂಶೋಧನೆ ನಡೆದಿದೆ, ಅವ್ರು ಸಕ್ಸಸ್ಸು ಆಗಿದೆ. ಅದರ ರೇಟನ್ನು 400-500 ಬರೋ ಚಾನ್ಸಸ್ ಇದೆ. ಆವಾಗ ಸರ್ಕಾರ ಸಬ್ಸಿಡಿ ಕೊಟ್ಟು ನಿಮಗೆ 100 ರೂಪಾಯಿ ಬೀಳುತ್ತೆ. ಈಗ ಸದ್ಯ ನೀವು 250 ರೂಪಾಯಿ ಕೊಡ್ತಾ ಇದ್ದೀರಿ. ನಿಮಗೆ ಹೊರೆ ಕಡಿಮೆ ಮಾಡೋ ಸಲುವಾಗಿ ಅದನ್ನು ಆ ಥರ ಮಾಡ್ತಾ ಇದ್ದಾರೆ. ಮತ್ತು ಇನ್ನು ರಿಸರ್ಚ್ ಸಂಶೋಧನೆ ನಡೀತಂತಂದರೆ ಈ ಬೇರೆ ಬೇರೆ ಇದಕ್ಕೂ ಕೂಡ ನಾವು ಸಂಖ್ಯೆ ಜಾಸ್ತಿ ಮಾಡಿ 5-6 ಸೂಲಿನ ಹಸುಗಳಿಗೂ ಕೂಡ ಈ ಹೆಣ್ಣು ಕರು ಹುಟ್ಟಿದಂಥ ವೀರ್ಯಕಡ್ಡಿನ ನಾವು ಕೊಡ್ತೇವೆ, ಮುಂದೆ ಬರುತ್ತೆ. ಅದೀಗ ಸದ್ಯ ಮಟ್ಟಿಗೆ ಮಾತ್ರ ನಾವು ಈಗ ಇಷ್ಟ ಕಡಿಮೆ. ನಮ್ಮ ವಿಜ್ಞಾನಿಗಳು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿ ಒಳ್ಳೊಳ್ಳೆ ದೇಶ ಬದುಕೋ ಮಾಡ್ಲಿ ಬದಿ. ಆಯ್ತು ಆಯ್ತು ರೀ, ಆಯ್ತು, ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನ ನೋಡೋಣ. ಹಲೋ ಸರ್, ನಾನು ವೆಂಕಟೇಶ್ ಅಂತ ಮಾತಾಡ್ತೀನಿ, ಲಕ್ಷ್ಮೀಪುರ ಮೈಸೂರು ತಾಲೂಕು ಮೈಸೂರು ಜಿಲ್ಲಾ ಕಸಬಾಹುಳಿ. ಕೇಳಿ ವೆಂಕಟೇಶ್ ಅವರು. ಮಂಜುನಾಥ್ ಸರ್ ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಮಸ್ಕಾರ ಸರ್. ಈಗ ಇದು ಆಂಬುಲೆನ್ಸ್ ಸಮಸ್ಯೆ ಹೇಳಿದ್ರಲ್ಲ ಸರ್, ಅದು ಬೆಳಿಗ್ಗೆ ಫೋನ್ ಮಾಡಿದ್ರೆ ಸಂಜೆವರೆಗೂ ಬರಲ್ಲ ಸರ್, ಒಂದು ಪ್ರಶ್ನೆ. ಮತ್ತೆ ಈ ಗಂಟು ನೀವು ಕರಿಯೋ ಹಸುಗಳಲ್ಲಿ ಇಂಜೆಕ್ಷನ್ ಮಾಡಿದಾಗ ನೀವು ಕಾಲು ಬೈದಿರೋದು ನೀವು ಮಾಡ್ತಾ ಇರೋದು ತುಂಬಾ ಒಳ್ಳೆ ಕೆಲಸ, ಅದು ಹಾಲು 2-3 ಕಮ್ಮಿ ಆಯ್ತದಲ್ಲ, ಏನ್ ಮಾಡೋದು ಸರ್ ಸಮಸ್ಯೆ? ಓಕೆ ಸರ್, ಈಗ ನೀವು ಒಂದೇ ಪ್ರಶ್ನೆಗೆ ನೀವು ಫೋನ್ ಕಾಲ್ ಮಾಡಿದ್ರೆ ಬರೋದಿಲ್ಲ ಬೆಳಿಗ್ಗೆ, ಏನಾಗುತ್ತೆ ಅಂದ್ರೆ ಬೆಳಿಗ್ಗೆ ಕಾಲ್ ಮಾಡಿದಾಗ ಹೇಳ್ತಾರೆ ನಾವು ಇದಕ್ಕೆ ಆಂಬ್ಯುಲೆನ್ಸ್ ಕಾಲ್ ಮಾಡ್ತೀರ, ಅಲ್ಲಿ ಇರೋದು ಏನಾಗಿದೆ ಅಂದ್ರೆ 275 ಆಂಬ್ಯುಲೆನ್ಸ್ ಅದಾವು, ಆಮೇಲೆ 12 ಲೈನ್ ಇರುತ್ತೆ ಟೆಲಿಫೋನ್ ಲೈನ್. ಬೆಳಿಗ್ಗೆ ಎಲ್ಲರೂ ಸ್ಟಾರ್ಟ್ ಮಾಡಿಬಿಡ್ತಾರೆ, ಸುಮಾರು ಒಂದು 5,000-6,000 ಫೋನ್ ಕಾಲ್ ಬಂದ್ಬಿಡ್ತಾವೆ ಅಲ್ಲಿ. 5,000-6,000 ಕಾಲು ಹನ್ನೆರಡು ಲೈನಲ್ಲಿ ಬರಬೇಕು, ಅಲ್ಲಿ 12 ಜನ ಕೂತಿರ್ತಾರೆ. ಈಗ ನಾವಿಬ್ಬರು ಕೂತಿದ್ದೇವೆ, ಒಂದು 20 ಕರೆ ನೀವು ಮಾಡ್ತೀರಿ ಎಲ್ಲರೂ, ಆದರೆ ಒಬ್ಬರಿಗೆ ಚಾನ್ಸ್ ಸಿಗುತ್ತೆ. ಹಾಗೆ ಅಲ್ಲಿ ಕಾಲ್ಸ್ ಸಂಖ್ಯೆ ಜಾಸ್ತಿ ಬರ್ತಾ ಇದೆ, ನಮ್ಗೆ ಅಲ್ಲಿ ಕಾಲ್ ಸೆಂಟರ್ಸಲ್ಲೇ ಇರತಕ್ಕಂಥ ಜನಸಂಖ್ಯೆ ಕಡಿಮೆ ಇದೆ, ಮತ್ತು ಆ ಲೈನ್ಸು ಇನ್ನೂ ಜಾಸ್ತಿ ಮಾಡ್ಕೊತಾ ಇದ್ದೇವೆ. ಮೊದಲೆಲ್ಲ ಏನಾಕಿತ್ತು ಅಂದರೆ 600-700 ಕರೆ ಬರ್ತಾಯಿದ್ವು, ಈಗ 2,000-3,000 ಕರೆಗಳು ಬರ್ತಾ ಇದ್ದವು ಪ್ರತಿದಿನ. ಅದು ಎಲ್ಲ ಏನಂತಂದರೆ ಮಧ್ಯಾಹ್ನ ಬಂದರೆ ಓಕೆ, ಬೆಳಗ್ಗೆನೆ 9-10 ಒಳಗೆ ಅಷ್ಟು ಕರೆಗಳು ಬರ್ತಾವೆ, ಅವಾಗ ನಿಮಗೆ ಸಿಗೋದು ಕಡಿಮೆ ಆಗುತ್ತೆ. ನೀವೇನು ಮಾಡಿ ಅಂತಂದರೆ ಸಾಯಂಕಾಲ 4 ತನಕನೂ ಇರುತ್ತೆ, ಅಲ್ಲಿವರೆಗೂ ನೀವು 5 ತನಕನೂ ನೀವು ಕಾಲ್ ಮಾಡ್ಬೋದು. ಒಂದ್ಸಲ ಸಿಕ್ಕಿಲ್ಲ ಅಂದರೆ, ಬೆಳಗ್ಗೆ ಸಿಕ್ಕಿಲ್ಲ ಅಂದರೆ ಬೆಳಗ್ಗೆ ಸ್ವಲ್ಪ ರಶ್ ಇರುತ್ತೆ, ನೀವೇನು ಮಾಡ್ಬೋದು ಅಂದರೆ ಸ್ವಲ್ಪ ಮಧ್ಯಾಹ್ನ ಆದಮೇಲೆ ಕಾಲ್ ಮಾಡಿದರೆ ಫ್ರೀಯಾಗಿ ಬರ್ತಾರೆ, ಅವ್ರಿಗೂ ನಿಮ್ಮ ಕಾಲ್ ಅಟೆಂಡ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನು ಎರಡನೇದಾಗಿ ನೀವೇನು ಹೇಳಿದ್ರಿ ಅಂತಂದರೆ ಕಾಲ್ಬಾಯಿ ಜ್ವರ ಮಾಡಿಸ್ಲೇಬೇಕಾಗತ್ತೆ, ಅದು ಒಂದಿನ 2 ನಿಮಗಾದರೂ ಕೂಡ ನಿಮ್ಮ ಮಗು ಹಾಂ ಅದೇನಾಗುತ್ತೆ ಅಂದರೆ ನಿಮ್ಮ ಮಗು ಕೂಡ ಲಸಿಕೆ ಹಾಕಿದಾಗೂ ಕೂಡ 1-2 ಜ್ವರ ಬಂದೇ ಬರುತ್ತೆ, ಕಿರಿಕಿರಿ ಮಾಡೇ ಮಾಡುತ್ತೆ. ಹಾಗಂತ ನೀವು ಲಸಿಕೆ ಹಾಕೋದು ಬಿಡೋಕ್ಕಾಗೋದಿಲ್ಲ, ಎಲ್ಲರೂ ಹೋಗಿ ಹಾಕಿಸ್ಕೊಂಡ್ಬರ್ತೀರಿ. ಅದೇ ರೀತಿಯಾಗಿ ಇದಕ್ಕೂ ಕೂಡ ಹಾಲು ಕಡಿಮೆ ಆದರೂ ಚಿಂತೆ ಇಲ್ಲ, 1 ಕಡಿಮೆ ಆಗ್ಬೋದು, ಆದರೆ ಜೀವನ ಪರ್ಯಂತ ಅದು ಆರಾಮಾಗಿರುತ್ತೆ. ಅದಕ್ಕೆ ಯಾವುದೇ ರೋಗ ಬರೋದಿಲ್ಲ, ಕಾಲ್ಬಾಯಿ ಜ್ವರ ಬರೋದಿಲ್ಲ, ಚರ್ಮಗಂಟು ರೋಗ ಬರೋದಿಲ್ಲ. ಅದಕ್ಕೆ ಯಾವುದೇ ಲಸಿಕೆ ಹಾಕಿದ್ರು ಕೂಡ ನೀವು 1-2 ಬಗ್ಗೆ ನೋಡಲಾರ್ದೆ ನೀವು ಭಾಳ 1 ಅದರ ಜೀವಂತ, ಅದಕ್ಕೆ ಎಲ್ಲ ಮತ್ತೆ ತೊಂದರೆ ಆಗದೆ ಇರಲಿ ಅಂದರೆ ಲಸಿಕೆ ಹಾಕಲೇಬೇಕು. ಅದು ಗಂಟು ಆದರೂ ಪರವಾಗಿಲ್ಲ, ಅದು ಹಾಲು ಕಡಿಮೆ ಆದರೂ ಪರವಾಗಿಲ್ಲ, ಲಸಿಕೆ ಮಾತ್ರ ಹಾಕಿಸೋದು ತಪ್ಪಿಸ್ಬೇಡಿ. ಹಾಂ ಓಕೆ, ಕರೆ ಮಾಡಿದ್ದಕ್ಕೆ ಓಕೆ, ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ. ಹಲೋ ನಮಸ್ಕಾರ ಸರ್, ಹುಣಸೂರು ಅಂತ ಸುರೇಶ್ ಅಂದ್ಬಿಟ್ಟು ಸರ್. ಕೇಳಿ ಸುರೇಶ್ ಅವ್ರ ಪ್ರಶ್ನೆ. ಸರ್ ಡಾಕ್ಟರ್ ಸಾಹೇಬ್ರ ನಮಸ್ಕಾರ, ನಿಮ್ಗೂ ಸರ್ ನಮಸ್ಕಾರ, ಕೇಳಿ ಪ್ರಶ್ನೆ ಕೇಳಿ. ಸರ್ ಏನು ಗೊತ್ತಾ, ಈ ಬರೀ ಎಲ್ಲ ಜಾಸ್ತಿ ಈಗ ನಾ ಇಲಾಖೆ ಹೆಸರುಗಳ ಜಾಸ್ತಿ ಇದ್ ಮಾಡ್ತೇನೆ, ನಾಡಸನ ಒಂದ್ಸಲ ಪೂಜ ಒಂದು ನಮ್ಗೆ ವ್ಯವಸ್ಥೆ ಇದ್ ಮಾಡ್ಕೊಡಿ ಸರ್. ಪ್ರತಿಯೊಬ್ರು ನೋಡಿದ್ರೆ ಎಲ್ಲ ಬರೀ ಇಲಾಖೆ ಹೆಸರು ಇದ್ ಮಾಡ್ತಾರೆ, ನಾಡಸ ಹಿಂದಿನ ಕಾಲ ಇತ್ತಲ್ಲ ಅದು ತಳಿನ ಉಳಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊತಾರ. ನಾನ್ ಕೇಳ್ತಾ ಇರೋದು ಅಂದ್ರೆ ತಮ್ಮ ಮನೆಯಲ್ಲಿ ಯಾವ ಹಸು ಇದೆ? ನಮ್ದು ಮಾಮ ನಾಡಹಸನ ಐತೆ. ಈಗ ಏನಾಗುತ್ತೆ ಅಂದರೆ ನಾಡಹಸು ಇದ್ದವ್ರ ಮನೆಗೆಲ್ಲವೂ ನಾವು ನಾಡಹಸು ಸಮನ್ನ ಕೊಡ್ತೇವೆ. ನೀವು ಜೆರ್ಸಿ HF ಹಸು ಇಟ್ಕೊಂಡು ನಾಡು ಸಮನ್ನ ಹಾಕಂದ್ರೆ ಹಾಕಕ್ಕೆ ಬರೋದಿಲ್ಲ, ಅವಾಗೇನಾಗುತ್ತೆ ಅಂದರೆ ಅದು ಮತ್ತೆ ಮಿಕ್ಸ್ಡ್ ಅಂತ ಹುಟ್ಟತೈತಿ, ಅವರು ಒಪ್ಪಲ್ಲ. ಈಗ ನಾಡಹಸು ಇದ್ದವ್ರಿಗೆ ನಾವು ನಾಡಹಸು ಸಮನ್ನ ಕೊಡ್ತೇವೆ. ಅಂದರೆ ನಿಮ್ಮಲ್ಲಿ ಬರ್ತಕ್ಕಂಥದ್ದು ಈಗ ನೀವು ಹುಣಸೂರು ಕಡೆ ಅಂದರೆ ಹಳ್ಳಿಕಾರ ಸಮನ್ನ, ಹಳ್ಳಿಕಾರ ಹಸು ಇರುದ್ರೆ ಹಳ್ಳಿಕಾರ ಸಮನ್ನ ಕೊಡ್ತೇವೆ. ಅಮೃತ್ ಮಲ್ ಇತ್ತಂದ್ರೆ ಅಮೃತ್ ಮಲ್ ಸಮನ್ನ ಕೊಡ್ತೇವೆ. ನಾವು ನೋಡ್ತೇವೆ ನಿಮ್ಮಲ್ಲಿ ಇರತಕ್ಕಂಥ ಹಸು ಯಾವುದಿದೆ ಅದನ್ನೇ ಕೊಡ್ತೇವೆ. ನೀವು ಅಮೃತ್ ಮಲ್ ಹಸುಗೆ HF ಹಾಕಂದ್ರೂ ನಾವು ಹಾಕೋದಿಲ್ಲ, ಆಮೇಲೆ HF ಜೆರ್ಸಿಗೆ ಹಳ್ಳಿಕಾರ ಸಮನ್ನ ಹಾಕಂದ್ರೂ ನಾವು ಹಾಕೋದಿಲ್ಲ. ನಾವು ಅಂದರೆ ನಾವು ಯಾವುದಕ್ಕೆ ಅದನ್ನು ತಳಿನ ನಾವು ಅದನ್ನು ಇದು ಮಿಕ್ಸ್ ಮಾಡೋಕ್ಕೆ ನಾವು ಬಿಡೋದಿಲ್ಲ, ಅದನ್ನು ಅದೇ ಥರ ಮಾಡ್ತಾ ಇದ್ದೀವಿ. ಆಮೇಲೆ ಬೇರೆ ಬೇರೆ ಈಗ ನಿಮ್ಮದು ದಕ್ಷಿಣ ಕರ್ನಾಟಕದಲ್ಲಿ ಮೈಸೂರು ಭಾಗದಲ್ಲಿ ಹಳ್ಳಿಕಾರ ಕೊಡ್ತೇವೆ, ಅದೇ ನಾವು ಮಧ್ಯ ಕರ್ನಾಟಕ ಬಂದರೆ ಚಿತ್ರದುರ್ಗ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಆಮೇಲೆ ದಾವಣಗೆರೆ, ಹಾವೇರಿ ಇಲ್ಲೆಲ್ಲ ನಾವು ಅಮೃತ್ ಮಲ್ ಸಮನ್ ಕೊಡ್ತೇವೆ. ಅದೇ ರೀತಿ ನೀವು ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ, ಧಾರವಾಡ, ಗದಗ್ ಹೋದರೆ ಕಿಲಾರ್ ಸಮನ್ ಕೊಡ್ತೇವೆ. ಅಂದರೆ ನಿಮಗೆ ಯಾಕೆ ಹೇಳ್ತಿದ್ದೇನೆ ಅಂದರೆ ನಾವು ನಾಡ ತಳಿನ ಬಿಟ್ಕೊಡ್ತಾ ಇಲ್ಲ, ನಾಡ ತಳಿನೂ ಕೂಡ ನಾವು ಬೆಳೆಸ್ತಾ ಇದ್ದೀವಿ, ಆದರೆ ಏರಿಯಾ ವೈಸ್ ಬೇರೆ ಬೇರೆ ಇರುತ್ತೆ. ನೀವು ಗುಲ್ಬರ್ಗ, ಬೀದರ್, ಯಾದಗಿರಿ ಹೋದ್ರೆ ಅಂದರೆ ಅಲ್ಲಿ ದೇವಣಿ ತಳಿ ಅಂತ ಬರುತ್ತೆ, ನಾವು ಅದನ್ನು ಬೆಳೆಸ್ತೇವೆ. ಹೀಗೆ ಯಾವ್ಯಾವ ಏರಿಯಾದಲ್ಲಿ ಯಾವ್ಯಾವ ತಳಿ ಇದ್ದಾವೋ ಆ ತಳಿನ ಕೊಡ್ತೇವೆ. ನೀವು ಶಿವಮೊಗ್ಗ ಕಡೆ ಹೋಗಿ ನಾವು ಈ ಅಮೃತ್ ಮಲು ಹಳ್ಳಿಕಾರ ಕೊಡೋದಿಲ್ಲ, ಅಲ್ಲೇನು ಮಾಡ್ತೇವೆ ಅಂದರೆ ಮಲ್ನಾಡು ಗಿಡ್ಡ ಕೊಡ್ತೇವೆ. ಅಂದರೆ ಮಲ್ನಾಡು ಗಿಡ್ಡಕ್ಕೆ ಮಲ್ನಾಡು ಗಿಡ್ಡ, ಜೆರ್ಸಿ HF ಇದ್ದರೆ ಜೆರ್ಸಿ HF. ಈ ರೀತಿಯಾಗಿ ನಾವು ಕರ್ನಾಟಕ ಸರ್ಕಾರದಿಂದ ನಾವು ಒಂದು ಕಾರ್ಯಕ್ರಮ ಹಾಕ್ಕೊಂಡು ಅದೇ ರೀತಿ ನಡೀತಾ ಇದ್ದೀವಿ.

ಸಾವಯವದ ಕ್ರಾಂತಿಯ ತರಲು ರಾಸಾಯನಿಕದ ಭ್ರಾಂತಿಯ ಅಳಿಸಲು ಸಾವಯವದ ಕ್ರಾಂತಿಯ ತರಲು ಬಂದ ಬಂದನೇಗಿಲ್ಲ ಯೋಗಿ ಬಂದ ಬಂದನೇಗಿಲ್ಲ ಯೋಗಿ ಬಂದ ಬಂದನೇಗಿಲ್ಲ ಯೋಗಿ ಬಂದ ಬಂದನೇಗಿಲ್ಲ ಯೋಗಿ ಸಾವಯವದ ಶಕ್ತಿ